ಸಚಿವ ಸುನೀಲ್ ಕುಮಾರ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳುಗರೆ, ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ. ಈಗ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಕೃಷಿ ನಿರತ ಮಹಿಳೆಯರನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಇದರಲ್ಲಿ ಕುಶಾಲನಗರದ ಸಿಎಸ್ ರುದ್ರಾಂಬೆ ಅವರೊಡನೆ ಸಂದರ್ಶನ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ. ಕೇಳಿ ಕಾರ್ಯಕ್ರಮ ನಾರಿ ದಾರಿ. ಕೇಳಿದ್ರೆ ಇವತ್ತು ಕುಶಾಲನಗರದ ಸಿಎಸ್ ರುದ್ರಾಂಬೆ ಅವರ ಜೊತೆಗೆ ಮಾತನಾಡ್ತಾ ಇದೀವಿ. ಇವರ ಯಜಮಾನರು ಹಾಸನದ ಪಿಯು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಾರೆ ಸಿಎಂ ಮಹಾಲಿಂಗಯ್ಯ ಅವರು. ಮಹಿಳೆಯಾಗಿ ಆಸಕ್ತಿಯಿಂದ ಕೃಷಿಯಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ, ಹೇಗೆ ಅವರ ಕೃಷಿ ಬದುಕು ಸಾಗಿದೆ ಅನ್ನೋದನ್ನ ಇವತ್ತು ಅವರ ಮಾತಿನಿಂದ ಪರಿಚಯ ಮಾಡಿಸ್ತಾ ಇದೀವಿ. ರುದ್ರಾಂಬಯ್ಯ ಅವರೇ ನಮಸ್ಕಾರ. ನಮಸ್ತೆ ಸರ್. ತಮ್ದು ಮೂಲ ಊರ ಯಾವ್ದು? ನಾನು ಹುಟ್ಟಿದೂರು ಚನ್ಕಲ್ ಕಾವಲ್ ಅಂತೇಳಿ, ಪಿರಿಯಾಪಟ್ಟಣ ತಾಲೂಕು. ನನ್ನ ಪತಿಯವರು ಮಹಾಲಿಂಗಯ್ಯ ಅಂತೇಳಿ, ನನ್ಗೆ ಅವಳಿ ಜವಳಿ ಮಕ್ಕಳಿದ್ದಾರೆ, ಪೂರ್ವಿಕ ಮತ್ತು ಪೂರ್ವಜ್ ಅಂತೇಳಿ. ನಾನು 4 ಎಕರೆ ಜಮೀನಿನಲ್ಲಿ ವ್ಯವಸಾಯ ಮಾಡ್ಕೊಂಡು ಇದ್ದೀನಿ. ಏನೇನು ಬೆಳಿತೀರಿ ಹೇಳಿ? ಭತ್ತ, ರಾಗಿ, ಜೋಳ, ಶೇಂಗಾ, ಮೂಲಂಗಿ, ಬೀನ್ಸ್, ಬೆಂಡೆಕಾಯಿ, ಬದನೆಕಾಯಿ, ಮತ್ತೆ ಮನೆಯಲ್ಲಿ ಸ್ವಲ್ಪ ಅಣಬೆ ಬೇಸಾಯ ಕೂಡ ಮಾಡ್ಕೊಳ್ತೇನೆ. ಮತ್ತೆ ಮನೆಗೆ ಬೇಕಾದಂತ ಸಾಂಬಾರ್ ಸೊಪ್ಪು, ಮೆಂತೆ ಸೊಪ್ಪು, ಹರವೆ ಸೊಪ್ಪು, ಇತರೆ ಸೊಪ್ಪುಗಳನ್ನು ಕೂಡ ಹೊಲದಿಂದಾನೇ ಬೆಳ್ಕೊಳ್ತೇನೆ. ಮತ್ತೆ ಹೆಚ್ಚಾಗಿದ್ನ ಮಾರಾಟ ಕೂಡ ಮಾಡ್ತೇನೆ. ಮೂಲ ಊರಿನಲ್ಲಿ ನೀವು ಬಾಲ್ಯದಿಂದ ಕೃಷಿಯಲ್ಲಿ ಬೆಳೆದವರ ಅಥವಾ ಕೃಷಿ ಕೆಲಸಗಳನ್ನು ಮಾಡ್ಲಿಕ್ಕೆ? ಕೃಷಿ ಅಂದ್ರೆ ತಂದೆ ಡಿ ಕೆ ಸಿದ್ದಯ್ಯ ಅಂತೇಳಿ, ಅವರು ಪ್ರಾಥಮಿಕ ಶಾಲೆ ಮುಖ್ಯೋಪಾಧ್ಯಾಯರಾಗಿದ್ರು. ತಾತಂದು ಆಸ್ತಿ ಕೂಡ ಇತ್ತು, ಕೆಲಸದಲ್ಲಿದ್ರು ಕೂಡ ನನ್ನ ತಂದೆ ಕೃಷಿನ ಮುಂದುವರಿಸಿದ್ರು. ನಾವು ಕೂಡ ಸಾಲ ರಜೆ ದಿನಗಳಲ್ಲಿ ಒಗ್ಗು ಹಾಕಿದಾಗ ಅಕ್ಕಿ ಆರಿಸ್ಲಿಕ್ಕೆ ಹೋಗೋದು, ಓಡಿಸ್ಲಿಕ್ಕೆ ಹೋಗೋದು, ಮತ್ತೆ ಎಲ್ಲಾ ಕೆಲಸ ಇದ್ದಾಗ ನಾವು ಭಾಗಿಯಾಗ್ತಿದ್ವಿ ಜೊತೆಯಲ್ಲಿ. ತಂದೆಗೆ 12 ಎಕರೆ ಜಮೀನ್ ಇದೆ, ಹಾಗಾಗಿ ತಂದೆ ರಜೆ ಇದ್ದಾಗೆಲ್ಲ ಕೃಷಿಯಲ್ಲಿ ಜಮೀನಲ್ಲಿ ತೊಡಗ್ತಾ ಇದ್ರು, ಹಾಗೆ ನಾವು ಕೂಡ ಅದರಲ್ಲಿ ಬೆರ್ತಿದ್ವಿ, ಒಡನಾಟ ಇತ್ತು ಜೊತೆಯಲ್ಲಿ. ಹಾಗಾಗಿ ಕೃಷಿಯನ್ನ ಆಸಕ್ತಿಯಿಂದ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀನಿ. ಏನ್ ಓದಿದ್ರಿ ತಾವು? ನಾನು PUC ಓದಿದ್ದೀನಿ. ವಿದ್ಯಾಭ್ಯಾಸ ಮುಗಿಸಿ ಎಷ್ಟು ವರ್ಷ ಆಯ್ತು? 20 ಇಯರ್ಸ್ ಆಯ್ತು. ಮಕ್ಕಳು ವಯಸ್ಸು ಎಷ್ಟು ಅಂತ ಹೇಳ್ತೀರಿ? ಮಕ್ಕಳು ಇಬ್ರು 10 ವರ್ಷ 5ನೇ ತರಗತಿ ಓದ್ತಾ ಇದ್ದಾರೆ. ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ನಾನು ವ್ಯವಸಾಯ ಮಾಡ್ಕೊಂಡು ಒಂದು ಬ್ಯೂಟಿ ಪಾರ್ಲರ್ ಕೂಡ ಇದೆ, ಅದನ್ನು ಕೂಡ ನಡೆಸ್ತಾ ಇದ್ದೀನಿ. ಮತ್ತೆ ನಾನು ಗ್ರಾಮ ಪಂಚಾಯತಿ ಸದಸ್ಯ ಕೂಡ ಆಗಿದ್ದೆ ಮುಳ್ಸೋಗೆ ವ್ಯಾಪ್ತಿಯಲ್ಲಿ ಕಳೆದ 5 ವರ್ಷದಿಂದ. ಹಾಗೆ ಸುಮಾರು ಸಾಮಾಜಿಕವಾಗಿ ಕೆಲಸಗಳು ನನ್ನ ಕೈಯಲ್ಲಾದಷ್ಟು ಜನರಿಗೆ ಸಹಾಯ ಕೂಡ ಮಾಡಿದ್ದೀನಿ. ನಿಮ್ಮ ಯಜಮಾನರು ಹಾಸನದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಉಪನಿರ್ದೇಶಕರಾಗಿದ್ದಾರಂತ ಹೇಳ್ತಾ ಇದ್ರಿ, ಅಲ್ಲೇ ಮನೆ ಮಾಡಿಕೊಂಡು ಇರ್ಬೋದಾಗಿತ್ತು ಅನ್ನೋ ತರ ನಿಮಗೂ ಅಥವಾ ನಿಮ್ಮ ಯಜಮಾನರಿಗೂ ಬರ್ಲಿಲ್ವಾ? ಅಂದ್ರೆ ಅವರು ಹೋಗ್ತಾ ಬರ್ತಾ ಇದ್ದಾರೆ, ಮತ್ತೆ ನಮ್ಗೆ ಒಂದೇ ಸಲ ಹುಟ್ಟೂರನ್ನು ಬಿಟ್ಟು ಬೇರೆ ಕಡೆ ಹೋಗೋದು ಅಂತ ಹೇಳಿದ್ರೆ ಏನೋ ಒಂಥರ ಭಾವನಾತ್ಮಕ ಸಂಬಂಧ ಬಿಟ್ಟು ಹೋಗೋದು ಹಿಂಸೆ ಅನ್ಸುತ್ತೆ. ಹಾಗಾಗಿ ನಮಗೆ ಜಮೀನನ್ನ ಬಿಡ್ಲಿಕ್ಕೂ ಆಗಲ್ಲ, ಊರನ್ನ ಬಿಡ್ಲಿಕ್ಕೆ ಆಗಲ್ಲ. ಹಾಸನ ಕೂಡ ಹತ್ರ ಇರೋದ್ರಿಂದ ಡ್ಯೂಟಿ ಹೋಗ್ತಾ ಬರ್ತಾ ಇದ್ದಾರೆ. ಇಲ್ಲಿ ಇರೋಂತ ಜಮೀನು ವ್ಯವಸಾಯ ಕೂಡ ಮುಂದುವರಿಸ್ತಾ ಇದ್ದೀನಿ ನಾನು. ನೋಡಿ, ಅವರು ಕೂಡ ರಜಾ ಇದ್ದ ದಿವಸ ಜಮೀನ್ ಹತ್ರಕ್ಕೆ ಜೊತೆಗೆ ಬರ್ತಾರೆ ನೋಡ್ಲಿಕ್ಕೆ. ಅವರು ಕೂಡ ಸಪೋರ್ಟ್ ಮಾಡ್ತಾರೆ ಎಲ್ಲದಕ್ಕೂ. ಒಳ್ಳೇದು, ಒಳ್ಳೇದು. ಹಾಗಾಗಿ ನಾನು ವ್ಯವಸಾಯ ಮುಂದುವರಿಸ್ತಾ ಇದ್ದೀನಿ. ಮತ್ತೆ ಕೃಷಿಯಲ್ಲಿ ಯಾವ ರೀತಿ ಸವಲತ್ತುಗಳಿರುತ್ತೆ ಕೃಷಿ ಇಲಾಖೆದು, ಅದನ್ನೆಲ್ಲ ಉಪಯೋಗ ಪಡಿಸ್ಕೊಳ್ತಾ ಇದ್ದೀನಿ. ಮತ್ತೆ ಬಿತ್ತನೆ ಬೀಜ ರಸಗೊಬ್ಬರ ಇರ್ಬೋದು, ಅವೆಲ್ಲ ಆಯ್ಕೆ ಮಾಡುವಾಗ ಹುಷಾರಾಗಿ ಆಯ್ಕೆ ಮಾಡ್ಕೋಬೇಕು. ಮತ್ತೆ ಇವಾಗ ಕೂಲಿ ಕೂಡ ಜಾಸ್ತಿ ಇರೋದ್ರಿಂದ ಎಲ್ಲಾನು ನೋಡಿ ಮಾಡ್ಕೋಬೇಕಾಗುತ್ತೆ. ಇವಾಗ ಜೋಳ ಬೆಳಿಲಿಕ್ಕೆ ಸಾಲ್ ಹೊಡಿಲಿಕ್ಕೆ ಎಲ್ಲ ಟ್ರ್ಯಾಕ್ಟರ್ ಬಳಸಿದಾಗ ಗಂಟೆ ಲೆಕ್ಕದಲ್ಲಿ ಬೇಗ ಆಗ್ಬಿಡುತ್ತೆ. ಅದೇ ಒಂದು ಏರು ಕರ್ಕೊಂಡಾಗ 1,600 ರೂಪಾಯಿ ಕೊಡ್ಬೇಕು. ಅದು ಊರಲ್ಲಿ 1-2 ಇರುತ್ತೆ. ಮತ್ತೆ ಆ ಸೀಸನ್ ಅಲ್ಲಿ ಎಲ್ಲರೂ ಬೆಳೆ ಮಾಡ್ತಾ ಇರ್ತಾರೆ, ಅವಾಗ ಅವರಿಗೆ ಜಾಸ್ತಿ ಡಿಮ್ಯಾಂಡ್ ಇರುತ್ತೆ, ಆ ಟೈಮಲ್ಲಿ ಸಿಗಲ್ಲ. ಹಾಗಾಗಿ ಇವಾಗ ಟ್ರ್ಯಾಕ್ಟರ್ಗಳು ಸಾಲ್ ಹೊಡಿಲಿಕ್ಕೆ ಮತ್ತೆ ಅರ್ತೆ ಹೊಡಿಲಿಕ್ಕೆಲ್ಲ ಯಂತ್ರೋಪಕರಣಗಳು ಇರೋದ್ರಿಂದ ನಮಗೆ ಸ್ವಲ್ಪ ಸುಲಭವಾಗಿ ವ್ಯವಸಾಯ ಮಾಡ್ಕೋಬಹುದು. ತರಕಾರಿ ಬೇಸಾಯ ಮಾಡ್ಬೇಕಾದ್ರೆ ಸಾಧ್ಯವಾದಷ್ಟು ಎಲ್ಲ ನಾನೇ ಮಾಡ್ಕೊಳ್ತೀನಿ ಹೋಗಿ ಜಮೀನಲ್ಲಿ. ಮೆಕ್ಕೆಜೋಳ ಭತ್ತ ರಾಗಿ ಇಂಥವೆಲ್ಲ ಮಾಡುವಾಗ ಮಾತ್ರ ಕೂಲಿ ಕರ್ಕೊಳ್ತೇವೆ. ಇನ್ನು ಬಾಕಿ ಇದ್ದಂತ ಕೆಲಸಗಳನ್ನ ನಾನೇ ಆದಷ್ಟು ಇನ್ವಾಲ್ವ್ ಆಗಿ ಮಾಡ್ಕೊಳ್ತೀನಿ. ಎಷ್ಟೋ ಜನ ಪುರುಷರು ಕೃಷಿ ಕಷ್ಟ ಅನ್ನುವ ಈ ದಿನಗಳಲ್ಲಿ ನೀವು ಮಹಿಳೆಯಾಗಿ ಒಂಥರ ಸಂತೋಷವಾಗಿ ನಿಭಾಯಿಸಿಕೊಂಡು ಹೋಗ್ತಿದ್ರೆ. ಹೌದು, ಏನಿದ್ರ ಹೇಳಿದ್ರೆ ನಿರುದ್ಯೋಗ ಅನ್ನೋದು ದೊಡ್ಡ ಸಮಸ್ಯೆ ಅಲ್ವಾ ಸರ್. ಇವಾಗ ನಾನು ಇವಾಗ ನಮ್ಮನೆಯವ್ರ ತರ ಸರ್ಕಾರಿ ಉದ್ಯೋಗನೇ ಬೇಕು, ನನಗೆ ಹಾಗೆ ಬೇಕು ಹೀಗೆ ಬೇಕು ಅಂತೇಳಿ ಹೋಗ್ಬೋದಿತ್ತು. ಆದ್ರೆ ಇರೋದನ್ನ ಉಳಿಸ್ಕೊಂಡು ಅದ್ರಲ್ಲೇ ನಾವ್ಯಾಕೆ ದೂರದ ಬೆಟ್ಟ ನುಣ್ಣಿಗೆ ಅಂತ ಹೇಳ್ತಾರೆ. ಕೆಲವರು ಹೊರಗಡೆ ಹೋಗಿ ಕಡಿಮೆ ಸಂಬಳಕ್ಕೆ ದುಡಿತಾರೆ, ಅಪ್ಪ ಅಮ್ಮ ಎಕರೆಗಟ್ಲೆ ಆಸ್ತಿ ಮಾಡಿ ಇಟ್ರು ಅದನ್ನ ಹೇಗೆ ಬಳಸ್ಕೋಬಹುದು, ನಾವು ಅದರಿಂದ ನಾವು ಹೇಗೆ ಹಣ ಮಾಡ್ಬೋದು ಅನ್ನೋಂತ ಮಾಹಿತಿ ಇರಲ್ಲ, ಅಥವಾ ವೈಜ್ಞಾನಿಕ ತಂತ್ರಜ್ಞಾನ ಇರಲ್ಲ. ಏನೋ ಒಂದ್ಸಲ ಬೆಳೆ ಮಾಡ್ತಾರೆ, ನಷ್ಟ ಆಯ್ತು ಅನ್ಕೊಳ್ತಾರೆ, ಅವಾಗ ಬಿಟ್ಬಿಡ್ತಾರೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅಯ್ಯೋ ನಾವ್ ವ್ಯವಸಾಯನೇ ಮಾಡೋದ್ ಬೇಡ, ನಾವ್ ಏನ್ ಮಾಡಿದ್ರು ಲಾಸ್ ಆಗುತ್ತೆ ಅನ್ನೋ ಮಟ್ಟಕ್ಕೆ ಬಂದ್ಬಿಡ್ತಾರೆ. ಏನೇ ಆಗ್ಲಿ ಒಂದು ಧೈರ್ಯ ತಗೊಂಡ್ಬೇಕು, ಎಲ್ಲಿ ಲಾಸ್ ಆಗ್ತಾ ಇದೆ ನಮಗೆ, ನಮ್ಗೆ ಏನಕ್ಕೆ ಈ ತರ ಆಗ್ತಾ ಇದೆ ಅಂತೇಳಿ ನಾವು ಟೆಕ್ನಿಕಲ್ ಆಗಿ ಯೋಚನೆ ಮಾಡಿ ಒಂದು ಒಳ್ಳೆ ರೀತಿಲಿ ವ್ಯವಸಾಯ ಮಾಡುವಾಗ ನಮ್ಗೆ ಯಾವ್ದೇ ರೀತಿ ಕಷ್ಟ ಅಂತ ಅನ್ಸಲ್ಲ. ಅದ್ರಲ್ಲಿ ನಾವು ಒಂದೇ ತರ ಬೆಳೆ ಬೆಳೀತಾ ಇದ್ರೆ ನಮ್ಗೆ ಯಾವಾಗಾದ್ರೂ ಲಾಸ್ ಆಗ್ಬೋದು. ಒಂದು ವರ್ಷದಲ್ಲಿ ವಿವಿಧ ರೀತಿ ಬೆಳೆಗಳು ಬೆಳೆದಾಗ ಯಾವ್ದೋ ಒಂದು ಬೆಳೆಯಲ್ಲಿ ನಷ್ಟ ಆದ್ರೂ ಒಂದ್ರಲ್ಲಿ ಲಾಭ ಸಿಕ್ಕೇ ಸಿಗುತ್ತೆ. ಹಾಗಾಗಿ ನಾವು ಪರ್ಯಾಯ ಬೆಳೆಗಳು ಕೂಡ ಬೆಳೀತಾ ಇರ್ಬೇಕಾಗಾಗ. ಹೌದು, 4 ಎಕರೆಯಲ್ಲಿ ನೀವು ಜೋಳ ಎಷ್ಟು ಬೆಳಿತೀರಿ, ರಾಗಿ ಎಷ್ಟು ಬೆಳೆದ್ಕೊಳ್ತೀರಿ, ಭತ್ತ ಮತ್ತೆ ಇನ್ನು ತರಕಾರಿಗಳು ಇವನ್ನೆಲ್ಲ ಹೇಗೆ ಸಂಯೋಜನೆ ಮಾಡ್ಕೊಳ್ತೀರಿ, ಇಷ್ಟೇ ಪ್ರದೇಶ ಇರಬೇಕು ಇದರಿಂದ ಅನಾನುಕೂಲ? ಮಳೆಗಾಲದಲ್ಲಿ ಮೂಲ ಬೆಳೆಗಳಾಗಿ ಜೋಳ ಮತ್ತೆ ಭತ್ತ ಸ್ವಲ್ಪ ಮಾಡ್ಕೊಳ್ತೀನಿ, ಬೇಸಿಗೆಯಲ್ಲಿ ರಾಗಿ ಮತ್ತೆ ತರಕಾರಿಗಳನ್ನ ಬೆಳಿತೀನಿ. 4 ತಿಂಗಳು ಬೆಳೆ ಬರುತ್ತೆ ಅದು ಜೋಳ, ಸಣ್ಣ ಭತ್ತ ಎಲ್ಲ ಆದ್ರೆ 6 ತಿಂಗಳು ತಕೊಳ್ಳುತ್ತೆ. ರಾಗಿ 4 ತಿಂಗಳಿಗೆ ಬರುತ್ತೆ, ಇಂಡಪ್ ರಾಗಿ ಎಲ್ಲ ಹಾಕಿದ್ರೆ. ಆ ಕಡೆ ಈ ಕಡೆ ಚೇಂಜ್ ಮಾಡ್ಕೊಂಡು ವರ್ಷಕ್ಕೆ 2 ಬೆಳೆ ಬೆಳಿತೀನಿ. ಹಾಗಾಗಿ ಆ ಕಡೆ ಈ ಕಡೆ ಬ್ಯಾಲೆನ್ಸ್ ಮಾಡ್ಕೊಂಡು ಎಲ್ಲ ಬೆಳೆಯನ್ನು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ. ಸಕ್ರಿಯವಾಗಿ ಕೃಷಿಯಲ್ಲಿ ಕುಶಾಲನಗರದಲ್ಲಿ ನೀವು ತೊಡಸ್ಕೊಂಡಿರೋದ್ ಎಷ್ಟು ವರ್ಷಗಳಿಂದ? ನಾನು 10 ವರ್ಷದಿಂದ ಮಾಡ್ತಾ ಇದ್ದೀನಿ ಸರ್ ಈಗ ಸಕ್ರಿಯವಾಗಿ. ಸರಿನೇ, ಕುಶಾಲನಗರದ ಹತ್ರ ಆಗುತ್ತಾ ನಿಮ್ದು ಜಮೀನು? 4 ಎಕರೆ ಒಂದ್ 5-6 ಕಿಲೋಮೀಟರ್ ಆಗುತ್ತೆ. ನಂದು ಸ್ಕೂಟಿಯಲ್ಲಿ ಡೈಲಿ ಹೋಗಿ ಬರ್ತೀನಿ. ಬೆಳಿಗ್ಗೆ ಊಟ ತಗೊಂಡು ಮಕ್ಕಳು ಸ್ಕೂಲಿಗೆ ಹೊರಡಿಸಿ ನಾನು ಹೊರಟ್ರೆ ಮಕ್ಕಳು ಬರೋಷ್ಟರಲ್ಲಿ ಎಲ್ಲ ಕೆಲಸ ಮುಗಿಸಿ ಬರ್ತೀನಿ. ಅಂದ್ರೆ ನಿಮಗೂ ಕೃಷಿ ಬಗ್ಗೆ ಮಮತೆ ಇದೆ, ಮತ್ತೆ ಅದರಲ್ಲಿ ತೊಡಸ್ಕೊಳ್ಬೇಕನ್ನೋ ಒಂದು ಆಸೆನ ಇರೋದ್ರಿಂದ ಹೊರೆ ಅನ್ಸೋದಿಲ್ಲ, ಮತ್ತೆ ನಷ್ಟ ಕಷ್ಟ ಅನುಭವಿಸೋದ್ಕಿಂತ ಅದನ್ನ ಸುಸ್ಥಿತಿಯಲ್ಲೇ ಒಂದ್ ರೀತಿಯಲ್ಲಿ ಹಿಡ್ಕೊಂಡು ಹೋಗ್ತದಿರಿ. ಹೌದು ಸರ್, ಯಾವ್ದೇ ಕೆಲ್ಸನು ಕೂಡ ನಾವ್ ಇಷ್ಟಪಟ್ಟು ಮಾಡ್ಬೇಕೇ ಹೊರತು ಕಷ್ಟಪಟ್ಟು ಮಾಡಬಾರ್ದು. ಇಷ್ಟಪಟ್ಟಾಗ ಯಾವ ಕೆಲ್ಸನು ನಮಗ್ ಕಷ್ಟ ಅನ್ಸಲ್ಲ. ಹಾಗೆ ಹಚ್ಚ ಹಸಿರಿನ ನಡುವೆ ಕೆಲಸ ಮಾಡಿದಾಗ ನಮ್ಗೆ ಏನು ಸುಸ್ತು ಅನ್ಸಲ್ಲ, ಖುಷಿ ಆಗುತ್ತೆ, ಒಳ್ಳೆ ಗಾಳಿ ಬೆಳಕು ಸಿಗುತ್ತೆ. ಮತ್ತೆ ಅದನ್ನ ನೋಡ್ಕೊಂಡು ಜನಗಳ ಜೊತೆ ಅಕ್ಕಪಕ್ಕದವ್ರ ಜೊತೆ ಮಾತಾಡ್ಕೊಂಡು ಕೆಲಸ ಮಾಡುವಾಗ ನಾವ್ ಎಷ್ಟು ಕೆಲಸ ಮಾಡಿದ್ವಿ ಅನ್ನೋದೇ ನಮ್ಗೆ ಅರಿವಾಗಲ್ಲ. ಹಾಳು ಕಾಳುಗಳು ಸಿಗ್ತಾರಲ್ವಾ ನಿಮಗೆ? ಸಿಗ್ತಾರೆ ಸರ್. ನೀವು ಎಷ್ಟು ಸಾಧ್ಯ ಆಗುತ್ತೋ ನಿಮ್ಮ ಇತಿಮಿತಿಯಲ್ಲಿ ನೀವು ಕೆಲಸಗಳನ್ನ ಮಾಡ್ಕೊಂಡು ಯಂತ್ರಗಳನ್ನ ಬಳಕೆ ಮಾಡಿಕೊಂಡು ಕಾರ್ಮಿಕರನ್ನು ಉಪಯೋಗಿಸಿಕೊಂಡು ನಷ್ಟ ಆಗದಂತೆ ಕೃಷಿಯಲ್ಲಿ ಸಾಗಿದಿರಿ. ಹೌದು ಸರ್. ನಮ್ಮನ್ನ ನಾವು ಹೆಚ್ಚು ತೊಡಗಿಸ್ಕೊಂಡಷ್ಟು ಸ್ವಲ್ಪ ಉತ್ಪಾದನಾ ವೆಚ್ಚ ಕಡಿಮೆ ಮಾಡ್ಕೋಬಹುದು. ನಮ್ಮನ್ನು ತೊಡಗಿಸ್ಕೊಂಡು ಯಂತ್ರೋಪಕರಣಗಳನ್ನ ಉಪಯೋಗಿಸ್ಕೊಂಡಷ್ಟು ವೆಚ್ಚ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಎಲ್ಲವೂ ಕೂಲಿ ಕೊಟ್ಟೆ ಮಾಡಿಸ್ಬೇಕು ಅಂದಾಗ ನಮ್ಗೆ ತುಂಬಾ ಜಾಸ್ತಿ ಹೊರೆ ಆಗುತ್ತೆ. ಹೌದು. ನೀವು ಬಹಳ ಇಷ್ಟಪಟ್ಟು ಮಾಡುವ ಕೆಲಸಗಳೇನೇನು, ಜವಾಬ್ದಾರಿ ತಗೊಂಡು ಅಥವಾ ಯಾರು ಇಲ್ಲದಿದ್ರು ನಾನು ಮಾಡಬಲ್ಲೆ ನಿಭಾಯಿಸಬಲ್ಲೆ ಅನ್ನೋ ತರ ಕೆಲಸಗಳು ಏನೇನು? ನಾನು ಸಸಿಗಳನ್ನ ನೆಡ್ತೀನಿ, ಪೈಪ್ ಸೆಟ್ ಮಾಡೋದು, ನೀರ್ ಹಾರಿಸೋದು, ಮತ್ತೆ ಗೊಬ್ಬರ ಗಿಡಗಳಿಗೆಲ್ಲ ಮಣ್ಣು ಕೊಡೋದು, ಆತರ ಕೆಲಸಗಳೆಲ್ಲ ಮಾಡ್ತೀನಿ. ಮತ್ತೆ ಜೋಳ ಹಾಕುವಾಗ ಜನಗಳ ಜೊತೆ ಸೇರ್ಕೊಂಡು ಜೋಳ ಹಾಕೋದು ಅದೆಲ್ಲ ಮಾಡ್ತೀನಿ. ನಾಟಿ ಮಾಡುವಾಗ ಎಲ್ಲ ಜನರುಗಳ ಜೊತೆ ಸೇರ್ಕೊಳ್ತೀನಿ. ಕಳೆ ತೆಗೆಯೋದು, ಕಟಾವು ಮಾಡೋದು, ಇದೆಲ್ಲದೂ ಕರಗತ ಆಗಿದೆ. ಜನಗಳ ಜೊತೆ ನಾವು ಮಾಡಿದಾಗ ಅವ್ರಿಗೂ ಒಂದು ಖುಷಿ ಇರುತ್ತೆ. ನಾವು ಚೆನ್ನಾಗಿ ಬೆರೆತ್ಕೊಂಡಾಗ ಜನಗಳು ನಮಗೂ ಅವ್ರಿಗೂ ಸ್ವಲ್ಪ ಬೇಗ ಆಗ್ಲಿ ಅನ್ನೋ ರೀತಿಯಲ್ಲಿ ಅವರು ಕೆಲಸ ಕೈ ಮುಂದ್ ಮಾಡಿ ಬೇಗ ಕೆಲಸ ಮುಗಿಸ್ಕೊಡ್ತಾರೆ. ಹಾಗೆ ಹಾಗೆ ಕೆಲವೊಂದ್ ಕಡೆಗೆ ಹೇಳೋದಿದೆ, ಅಯ್ಯೋ ಜಮೀನಿನ ಮಾಲೀಕರಿದ್ರೆ ಕೆಲಸ ವಿಪರೀತ ಮಾಡಿಸ್ತಾರೆ ಅಂತ ಅನ್ಕೊಂಡು ಜನ ಬರೋದಿಲ್ಲ, ಆಳುಗಳು ಸಿಗೋದಿಲ್ಲ ಅಥವಾ ಇಷ್ಟಪಟ್ಟು ಕೆಲ್ಸಕ್ಕೆ ಬರೋದಿಲ್ಲ. ಅದರಲ್ಲೂ ನಮ್ಮೂರಲ್ಲಿ ನಮ್ಮನೆ ಕೆಲ್ಸಕ್ಕೆ ಜೋಳ ಕಡಿಯೋದು, ಜೋಳ ಮುರಿಯೋದು, ಇಲ್ಲ ರಾಗಿ ನಾಟಿ ಆಗಿರ್ಬೋದು, ಗದ್ದೆ ನಾಟಿ ಆಗಿರ್ಬೋದು ಅಂದ್ರೆ ಬೇರೆ ಕಡೆ ಕೆಲಸ ಇದ್ರು ಬಿಟ್ಟು ನಮ್ಮ ಕೆಲ್ಸಕ್ಕೆ ಬರ್ತಾರ. ಆ ರೀತಿ ಚೆನ್ನಾಗಿ ಜನ ನಮ್ಮನ್ನ ಅಡ್ಜಸ್ಟ್ ಆಗಿದ್ದಾರೆ. ಏನದು ಅದರ ಹಿನ್ನೆಲೆ, ಏನ್ ಗುಟ್ಟು ನಿಮ್ದು? ಏನ್ ಗುಟ್ಟು ಅಂತ ಹೇಳಿದ್ರೆ ಅವ್ರಿಗೆ ನಾವು ಯಾವ ರೀತಿ ಗೌರವ ಕೊಡ್ಬೇಕು ಅದನ್ನ ಕೊಡ್ತೀವಿ. ಮತ್ತೆ ಮಾತನಾಡೋ ರೀತಿ, ಮತ್ತೆ ನಾವು ನಡ್ಸ್ಕೊಳ್ಳೋ ರೀತಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಅವ್ರ ಕಷ್ಟ ಸುಖಕ್ಕೂ ಏನಾದರೂ ಸಹಾಯ ಮಾಡೋದು, ಹಣ ಕೊಡೋದು ಆತರ ಸ್ಪಂದಿಸ್ತೀವಿ. ಅವ್ರ ಕಷ್ಟ ಸುಖಕ್ಕೂ ಸ್ಪಂದಿಸ್ತೀವಿ. ಕೆಲವರು ನಾವು ಸಂಘಕ್ಕೆ ದುಡ್ಡು ಕಟ್ಟಬೇಕು ಹಾಗೆ ಹೀಗೆ, ನಮ್ಗೊಂದು ಎರಡು ದಿವಸದ ಕೂಲಿ ಮುಂಚೆ ಕೊಡಿ ಅಂದ್ರೆ ನಾನೇನ್ ನೋಡಲ್ಲ, ಕೊಟ್ಟು ಬಿಡ್ತೀನಿ. ಹಾಗೆ ನಮಗೂ ಕೂಡ ಅವರು ಯಾವತ್ತಿದ್ರು ಏನೇ ಕೆಲಸ ಇದ್ರು ಬಂದು ಮಾಡ್ಕೊಡ್ತಾರೆ. ಮೆಕ್ಕೆಜೋಳ ವರ್ಷಕ್ಕೆ ಎಷ್ಟು ಬೆಳಿತೀರಿ? ಮೆಕ್ಕೆಜೋಳ ವರ್ಷಕ್ಕೆ ಒಂದೂವರೆ ಲೋಡು, 100 ಕ್ವಿಂಟಲ್, 150 ಕ್ವಿಂಟಲ್ ಹೀಗೆ. ಈ ಸಾರಿ ಹೇಗಿದೆ ಬೆಳೆ? ಈ ಸರಿ ಬಂತು. ಈ ಸರಿ ಹೈಟೆಕ್ ಜೋಳ ಹಾಕಿದ್ದು, ಅದರಲ್ಲಿ ಇಳುವರಿ ಸ್ವಲ್ಪ ಕಡಿಮೆ ಆಯ್ತು. ಮತ್ತೆ ಬಂದ ಬೆಳೆನ ಕಟಾವ್ ಮಾಡಿ ಮಾರೋದು ಸ್ವಲ್ಪ ಕಷ್ಟನೇ ಅನ್ಸ್ಬಿಡ್. ತುಂಬಾ ಮಳೆ ಅಲ್ಲ ಈ ವರ್ಷ, ಡಿಸೆಂಬರ್ ವರೆಗೂ ನಿಜ ಮಧ್ಯ ಮಧ್ಯದಲ್ಲಿ ಆ ಮಳೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಳೆ ಬಿಟ್ಟಾಗೆ ಕಟಾವ್ ಮಾಡಿ ಮಾರಿದಾಯ್ತು. ಭತ್ತ ಯಾವ್ದು ಬೆಳ್ಕೊಳ್ತೀರಿ? ಭತ್ತ ರಾಜಮುಡಿ ಇಂಟಾನು ಈ ತರ. ಅಂದ್ರೆ ಎರಡ್ ಮೂರು ರೀತಿಯ ಭತ್ತಗಳನ್ನ ಬೆಳ್ಕೊಳ್ತೀರಾ ಅಥವಾ ಪ್ರತಿ ವರ್ಷ ಒಂದೊಂದು ಬೆಳ್ಕೊಂಡು ಹೋಗ್ತೀರಾ ಹೇಗೆ? ಅಂದ್ರೆ ಪ್ರತಿ ವರ್ಷ ಒಂದೊಂದ್ ರೀತಿ ಹಾಕ್ತಿವಿ. ಅದೇ ಇವಾಗ ಗದ್ದೆ ನಾಟಿ ಸ್ವಲ್ಪ ಖರ್ಚು ಜಾಸ್ತಿ ಬರುತ್ತೆ. ಹೌದು. ಈ ಸಾರಿ ಯಾವ ಭತ್ತವನ್ನ ಬೆಳ್ಕೊಂಡಿದ್ರಿ? ಈ ಸಾರಿ ರಾಜಮುಡಿ. ಹೇಗಿದೆ ಬೆಳೆ? ಬೆಳೆ ಪರವಾಗಿಲ್ಲ. ಅದಕ್ಕೂ ಗಿಣ್ಣು ರೋಗ ಬರುತ್ತೆ, ಎಲ್ಲ ಮೆಡಿಸಿನ್ ಸ್ಪ್ರೇ ಮಾಡ್ಬೇಕು. ಇಂಟಾನು ಬೆಳ್ಕೊಂತೀರಾ? ಇಂಟಾನು ಲಾಸ್ಟ್ ಟೈಮ್ ಹಾಕಿದ್ರು, ಅದು ಇಳುವರಿ ಚಂದ ಬರುತ್ತೆ. ಇನ್ನು ರಾಗಿ, ಇಂಡಕ್ ರಾಗಿ ಹಾಕಿದ್ವಿ, ಅದು ಕೂಡ ತೆನೆ ಎಲ್ಲ ಚಂದ ಬರುತ್ತೆ. ಬ್ಯಾಗ್ ರಾಗಿ ಸಿಗುತ್ತೆ, ಕೃಷಿ ಇಲಾಖೆಯಿಂದ ತಂದ್ಬಿಟ್ಟು ಹಾಕಿದ್ದು, ಹಾಗೆ ಅದು ಕೂಡ ಚೆನ್ನಾಗಿ ಇಳುವರಿ ಬಂತು. ರಾಗಿ ಕಟ್ ಮಾಡ್ಲಿಕ್ಕೆಲ್ಲ ಇವಾಗ ಯಂತ್ರ ಬಂದಿದೆ. ಹೌದು. ಗಂಟೆ ಲೆಕ್ಕಕ್ಕೆ ಅದನ್ನ ಕರ್ಸ್ಬಿಟ್ಟು ಕಟ್ ಮಾಡಿಸ್ಬಿಡ್ತೀವಿ. ಮತ್ತೆ ರಾಗಿ ಜೋಳ ಎಲ್ಲ ಸೆಲ್ಲಿಂಗ್ ಮಿಷಿನ್ ಬರುತ್ತೆ, ಮೊದ್ಲೆಲ್ಲ ಒಕ್ಕಣ ಮಾಡಿ ಗುಂಡಾಡ್ಸೋದು, ಕೋಲಲ್ ಬಡಿಯೋದು ಅದೆಲ್ಲ ಮಾಡಿ ತುಂಬಾ ಕೆಲಸ ಹಿಡಿತಾ ಇತ್ತು. ಇವಾಗ ರಾಗಿ ಭತ್ತ ಮತ್ತೆ ಜೋಳ ಬಿಡ್ಲಿಕ್ಕೆಲ್ಲ ಮಿಷಿನ್ ಬಂದಿದೆ, ಅದ್ರಲ್ಲೇ ಬಿಡಿಸ್ಬಿಡ್ತೀವಿ. ಆಗ ಗಂಟೆ ಲೆಕ್ಕಕ್ಕೆ ದುಡ್ಡು ಕೊಟ್ಬಿಡ್ಬೋದು. ಹೌದು. ತರಕಾರಿಗಳನ್ನ ಮುಂಗಾರಿ ಹಿಂಗಾರಿಯಲ್ಲೂ ಬೆಳ್ಕೊಂತೀರಿ, ಬೇಸಿಗೆಯಲ್ಲಿ ಬೆಳ್ಕೊಳ್ತೀರಾ, ಹೇಗೆ? ಮುಂಗಾರಲ್ಲಿ ಮೂಲ ಬೆಳೆ ಜೊತೆಗೆ ಪರ್ಯಾಯವಾಗಿ ಬದುಗಳ ಸೈಡ್ ಅಲ್ಲಿ ಬೆಂಡೆ, ಬೀನ್ಸ್ ಅದೆಲ್ಲ ಜೋಳ ಹೊಲದ ಸುತ್ತ ಎಲ್ಲ ಹಾಕೊಳ್ತೀನಿ ಮಳೆಯಲ್ಲಿ. ಮತ್ತೆ ಮೆಣಸಿನ್ಕಾಯಿ, ಟೊಮೆಟೊ, ಬದನೆ ಆತರದ್ದೆಲ್ಲ ಬೇಸಿಗೆಯಲ್ಲಿ ತರಕಾರಿ ಚೆನ್ನಾಗ್ ಬರುತ್ತೆ, ಹಾಗಾಗಿ ಬೇಸಿಗೆಯಲ್ಲಿ ಹಾಕೊಳ್ತೀನಿ. ಎಷ್ಟೆಷ್ಟು ಹಾಕ್ತೀರಿ? ಎಲ್ಲ ಒಂದೊಂದು ಗದ್ದೆಗೆ ಹಾಕೊಳ್ತೀನಿ. ಅಂದ್ರೆ ಒಂದು ಕಾಲ್ ಎಕರೆ ಬೆಳ್ಕೊಂತೀರಾ ಅಥವಾ ಇನ್ನು ಹೆಚ್ಚಿಗೆ ಹಾಕೊಳ್ತೀರಾ? ಕಾಲ್ ಎಕರೆ ಅಷ್ಟು. ಮೆಣಸಿನ್ಕಾಯಿ, ಟೊಮೆಟೊ, ಬದನೆ, ಬೀನ್ಸ್ ಎಲ್ಲ ಬೆಳ್ಕೊಂಡು ಹೆಚ್ಚಾಗಿದ್ನ ತರಕಾರಿ ಅಂಗಡಿಗಳಿಗೆ ಕೊಡೋದು. ನೇರವಾಗಿ ಸಂತೆಯಲ್ಲಿ ಹೋಗಿ ಮಾರಾಟ ಮಾಡೋದು ಅಥವಾ ಬೆಲೆ? ನೇರವಾಗಿ ಮಾರುಕಟ್ಟೆಗೆ ಹೋಗಲ್ಲ. ಇಲ್ಲಿ ಕುಶಾಲ್ ನಗರದಲ್ಲಿ ಕೆಲವು ತರಕಾರಿ ಅಂಗಡಿಗಳು ಇರುತ್ತಲ್ಲ, ಅಲ್ಲಿ ಸಹ ಕೊಡ್ತೀನಿ. ತುಂಬಾ ಇದ್ದಾಗ ನಮ್ಮ ಭಾವ ಹೋಗಿ ಕೊಟ್ಟು ಬರ್ತಾರೆ. ಹೇಳಿ ಅಮ್ಮ, ಈಗ ಪ್ರತಿ ವರ್ಷ ನೀವು ಕೃಷಿ ಮಾಡ್ತಾ ಬಂದಿದ್ರಿ, ಈಗ ಒಂದು 10 ವರ್ಷಗಳಿಂದ ಆಸಕ್ತಿಯಿಂದ ತೊಡಸ್ಕೊಂತ ಬಂದಿದ್ರಿ, ವರ್ಷ ವರ್ಷಕ್ಕೂ ಕೃಷಿಯಲ್ಲಿ ಬೆಳವಣಿಗೆ ಆಗ್ಲಿಕ್ಕೆ ಅವಕಾಶ ಆಗಿದೆ ಅಥವಾ ಪರವಲ್ಲ ಖರ್ಚು ತೆಗೆದು ಉಳಿತಾಯ ಆಗಿದೆ ಅಂತ ಹೇಳ್ತೀರಾ? ಹೇಗೆ ಖರ್ಚು ತೆಗೆದು ಉಳಿತಾಯ ಮಾಡ್ಕೋಬಹುದು ಸರ್? ಅದು ನಮ್ಮ ಕೈಯಲ್ಲಿ ಇರೋದು. ಹೌದು. ಕೆಲವರು ಎಲ್ಲ ಒಂದೇ ರೀತಿ ಬೆಳೀತಾರೆ, ಕೆಲವರು ಪ್ರತಿ ವರ್ಷ ಶುಂಠಿಗೆ ತುಂಬಾ ಇನ್ವೆಸ್ಟ್ ಮಾಡಿದ್ರು, ಈ ವರ್ಷ ನೋಡಿ ಶುಂಠಿ ಬೆಳೆಯಲ್ಲಿ ತುಂಬಾ ಲಾಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಬೆಳೆಯನ್ನು ಬೆಳೆಯುವಾಗ ನಮ್ಗೆ ನಷ್ಟ ಅನ್ಸಲ್ಲ. ನೀವು ಶುಂಠಿನ ಬೆಳೆದಿಲ್ವಾ ಅಥವಾ ಈ ವರ್ಷ ಹಾಕ್ಲಿಲ್ವಾ? ನಾವ್ ಈ ವರ್ಷ ಹಾಕಿಲ್ಲ, ಹಾಕೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ರೇಟ್ ವ್ಯತ್ಯಾಸ ಆಗುತ್ತೆ ಅಂತ ಈ ಕೊರೋನಾ ಲಾಕ್ ಡೌನ್ ಎಲ್ಲ ಇತ್ತಲ್ಲ, ಹಾಗಾಗಿ ನಾನು ಹಾಕೋ ಪ್ರಯತ್ನ ಮಾಡ್ಲಿಲ್ಲ. ಮಾರ್ಕೆಟ್ ಎಲ್ಲ ಡೌನ್ ಆಗ್ಬಿಡುತ್ತೆ ಅಂತೇಳಿ ಮುಂದಾಲೋಚನೆ ಮಾಡಿ ನಾನು ಹಾಕ್ಲಿಲ್ಲ. ಹಿಂದೆ ಶುಂಠಿಯನ್ನ ಬೆಳೆದಿದ್ದೀರಿ? ಹಿಂದೆ ಬೆಳೆದಿದೀವಿ. ದುಡ್ಡು ಆಗಿದ್ಯಾ ಶುಂಠಿ ಬೆಳೆಯಿಂದ? ಶುಂಠಿ ಬೆಳೆಯಿಂದ ಆಗಿದೆ. ಆಗ ತುಂಬಾ ಜನ ಒಳ್ಳೆ ದುಡ್ಡು ಮಾಡಿದಾರೆ, ಹಾಗೆ ಕಳ್ಕೊಂಡಿದ್ದಾರೆ. ಹೌದು. ಕೆಲವೊಬ್ರು ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ, ಈ ವರ್ಷ ಬೇಡ ಮುಂದೆ ವರ್ಷ ಹಾಕೋಣ ಅಥವಾ ಹೀಗೆ ಹಾಗೆ ಅನ್ಕೊಂಡು, ಅವ್ರಿಗೆ ಅನ್ಕೊಂಡಂತೆ ಬೆಲೆ ಸಿಕ್ಕಿದೆ, ಬೆಳೆನೂ ಚೆನ್ನಾಗಿ ಬಂದಿದೆ ಹೀಗೆ. ಹೌದು. ಶುಂಠಿ ಬೆಳೆ 4-5 ವರ್ಷ ಒಂದು ಭೂಮಿಯಲ್ಲಿ ಬೆಳೆದ ಮೇಲೆ ಅದು ಫಲವತ್ತತೆ ಕಳೆದುಕೊಳ್ತದಲ್ಲ, ಹಾಗಾಗಿ ಬೇರೆ ಬೇರೆ ಕೆಲವು ಜಾಗಗಳಲ್ಲಿ ಹಾಕ್ಬೇಕಾಗತ್ತೆ. ಹಾಗಾಗಿ ಒಂದ್ಸಲ ಬೆಳೆದ್ಮೇಲೆ ಅದನ್ನ 5 ವರ್ಷ ಮತ್ತೆ ಕಂಟಿನ್ಯೂ ಮಾಡಕ್ ಆಗಲ್ಲ. ಹೌದು. ಕೃಷಿಯಲ್ಲಿ ಮಹಿಳೆಯರು ತೊಡಸ್ಕೊಂಡಿರೋದನ್ನ ಅಲ್ಲಲ್ಲಿ ನೋಡ್ತಾ ಇರ್ತೀವಿ, ಆದ್ರೂ ಸಾಲದು. ಹೌದು. ಪುರುಷರೇ ಒದ್ದಾಡುವಾಗ ಮಹಿಳೆಯರೇ ಇನ್ನೇನು ಅಂತನೋ ಒಂದು ಮಾತುಗಳನ್ನು ಕೇಳ್ತಾ ಇರ್ತೀವಿ. ಆಮೇಲೆ ಎಷ್ಟೋ ಯುವತಿಯರು ವಿದ್ಯಾಭ್ಯಾಸ ಆದ್ಮೇಲೆ ಯಾವ್ದೋ ಸಣ್ಣ ಪುಟ್ಟ ನೌಕರಿ ಸಿಕ್ಕರೆ ಸಾಕಪ್ಪ, ಈ ಕೃಷಿ ಬೇಡ, ಈ ಹಳ್ಳಿ ಬೇಡ ಅನ್ನೋ ರೀತಿಯಲ್ಲಿ ಮಾತಾಡೋದಿದೆ. ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಾನು ಹಳ್ಳಿ ವಾತಾವರಣದಲ್ಲಿ ಬೆಳೆದಿದ್ರು ಕೂಡ ನನಗೆ ಹಳ್ಳಿ ವಾತಾವರಣನೆ ಇಷ್ಟ ಸರ್. ನನಗೆ ಒಂದು ಹಸು ಕರುಗಳು, ಪ್ರಾಣಿ ಪಕ್ಷಿಗಳು, ಒಂದು ಸುಂದರವಾದ ಪರಿಸರದಲ್ಲಿ ಇರಬೇಕು ಅನ್ನೋ ಮೈಂಡ್ ನನ್ಗೆ ಇವಾಗ್ಲೂ ಕೂಡ ಇರೋದು. ಈ ಹೊರಗಡೆ ಸಿಟಿಗೆ ಹೋದಾಗ ವಾಹನಗಳ ದಟ್ಟಣೆ, ವಿಪರೀತ ಶಬ್ದ ಮಾಲಿನ್ಯ, ಈ ರೀತಿ ವಾತಾವರಣ ನಾನು ಯಾವತ್ತೂ ಇಷ್ಟಪಡಲ್ಲ. ಹಾಗಾಗಿ ನನಗೆ ಸಿಟಿ ಜೀವನಕ್ಕಿಂತ ಹಳ್ಳಿ ಜೀವನನೇ ತುಂಬಾ ಇಷ್ಟಪಡ್ತೀನಿ. ಮತ್ತೆ ನಮಗ್ ಬೇಕಾದಂತ ಪೌಷ್ಟಿಕವಾದ ಆಹಾರ ತರಕಾರಿ ಪದಾರ್ಥಗಳನ್ನ, ನಮ್ದು ಜೇಡಿ ಮಣ್ಣಿದೆ ಗದ್ದೆಯಲ್ಲಿ, ಜೇಡಿ ಮಣ್ಣು ತರ ಕಪ್ಪು ಮಣ್ಣು, ಅದ್ ಗೊಬ್ಬರ ಹಾಕೋದೇ ಬೇಡ. ತರಕಾರಿಗಳ ಹಾಕಿದಾಗ ನಾನು ಗೊಬ್ಬರ ಬಳಸಲ್ಲ, ಹಾಗಾಗಿ ಅದರಲ್ಲಿ ಉತ್ತಮವಾದ ತರಕಾರಿಗಳನ್ನ ಬೆಳ್ಕೊಂಡು ನಮ್ಮ ಮತ್ತೆ ಮಕ್ಕಳ ಆರೋಗ್ಯನ ಕಾಪಾಡ್ಕೋಬಹುದಲ್ಲ. ಮತ್ತೆ ಸಿಟಿದು ವ್ಯಾಮೋಹ ಜಾಸ್ತಿ ಇದ್ದಷ್ಟು ನಮ್ಗೆ ಏನು ಪ್ರಯೋಜನ ಸಿಗಲ್ಲ. ಏನೋ ಒಂದು ಮಕ್ಕಳ ವಿದ್ಯಾಭ್ಯಾಸಕ್ಕೋ ಅಥವಾ ಹಾಸ್ಪಿಟಲ್ ಇರ್ಬೋದು, ಈ ರೀತಿ ಅನುಕೂಲಕ್ಕೆ ನಾವು ಸಿಟಿನ ಆಯ್ಕೆ ಮಾಡ್ಕೋಬಹುದು. ಬಟ್ ನಮ್ಮ ಆರೋಗ್ಯ ದೃಷ್ಟಿಯಿಂದ ನಮಗೆ ಹಳ್ಳಿ ವಾತಾವರಣನೇ ಇಷ್ಟ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪೊಲ್ಯೂಷನ್ ಜಾಸ್ತಿ ಇರುತ್ತೆ ಹೊರಗಡೆ ಹೋದಷ್ಟು, ಪರಿಸರ ಮಾಲಿನ್ಯ ಸಿಟಿಗಳಲ್ಲಿ, ವಾಯು ಮಾಲಿನ್ಯ, ಒಂದು ಸ್ವಚ್ಛ ಗಾಳಿ ಇರಲ್ಲ, ಯಾವ್ದು ಕೂಡ ನಮಗೆ ಉತ್ತಮವಾದ ಸಿಗಲ್ಲ. ಹಣ್ಣುಗಳಿರ್ಬೋದು, ಇವಾಗ ಎಲ್ಲದಕ್ಕೂ ಕೆಮಿಕಲ್ ಹಾಕ್ತಾರೆ, ತರಕಾರಿಗಳಿರ್ಬೋದು ಹೈಬ್ರಿಡ್ ಹಾಗೆ ಹೀಗೆ ಅಂತೇಳಿ, ನಮಗೆ ಸ್ವಚ್ಛವಾಗಿರೋದಂತೂ ಸಿಗೋದೇ ಇಲ್ಲ. ಅಂತದ್ರಲ್ಲಿ ಒಂದ್ ಹಣ್ಣು ತೆಂಗಿನಕಾಯಿ ಇರ್ಬೋದು ಪ್ರತಿಯೊಂದೂ ನಮ್ಮಲ್ಲೇ ನಾವು ಪಡ್ಕೊಂಡಾಗ ನಮಗೆ ಖರ್ಚು ಕಡಿಮೆ ಆಗುತ್ತೆ, ಜೀವನದ ರೀತಿ ಕೂಡ ಸುಗಮವಾಗಿರುತ್ತೆ, ಜೀವನ ಚೆನ್ನಾಗಿರುತ್ತೆ. ಹೌದು, ಹಾಗಾಗಿ ನನ್ನ ಹಳ್ಳಿ ಜೀವನನ ಇಷ್ಟಪಡ್ತೇನೆ. ಒಳ್ಳೇದು. 4 ಎಕರೆಯಲ್ಲಿ ನೀವು ಬೇರೆ ಬೇರೆ ಬೆಳೆಗಳನ್ನ ಸಾಗುವಳಿ ಮಾಡ್ತೀರಿ, ಇನ್ನು ಮರಗಿಡಗಳು ಏನೇನಿದಾವೆ? ಅಡಿಕೆ, ತೆಂಗು, ಮಾವು, ಸಪೋಟ, ಸೀಬೆ ಈ ತರ? ಸೀಬೆ ಇದೆ, ತೆಂಗು ಎಲ್ಲ ಸ್ವಲ್ಪ ಇವಾಗ ಹಾಕಿದೀವಿ. ಅಡಿಕೆ ಸಸಿ ಮಧ್ಯ ಮಧ್ಯ ಹಾಕ್ಬೇಕು ಅನ್ಕೊಂಡಿದೀನಿ ತುಂಬಾ. ನೆರಳಿನ ಮರ, ಹಣ್ಣಿನ ಮರಗಳು ಮಧ್ಯ ಮಧ್ಯ ಕಾಡ್ಬೇವು ಆ ತರದ್ದೆಲ್ಲ ಹಾಕಿದೀನಿ, ಬಟರ್ ಫ್ರೂಟ್ ಆ ತರದ್ದೆಲ್ಲ. ನೋಡಿ, ಮನೆಯಲ್ಲಿರುವ ಮಹಿಳೆ ಇಷ್ಟೊಂದು ಆಸಕ್ತಿ ತೆಗೆದುಕೊಂಡ್ರೆ ಪುರುಷರಿಗೆ ಸುಮ್ಮನೆ ಕುತ್ಕೊಳ್ಳೋಕೆ ಆಗುದಿಲ್ಲ. ಮತ್ತೆ ಒಂದ್ ರೀತಿಯಲ್ಲಿ ಮನೆಯಲ್ಲಿ ಮಹಿಳೆನೆ ಎಷ್ಟು ಉತ್ಸುಕರಾಗಿರುವಾಗ ನಾವ್ಯಾಕೆ ಸುಮ್ಮನೆ ಇರ್ಬೇಕನ್ನೋ ರೀತಿಯಲ್ಲಿ ಎಷ್ಟೋ ಜನ ಪುರುಷರು ಸಹ ಚೆನ್ನಾಗಿ ಕೆಲಸ ಮಾಡ್ತಾರೆ. ಕೃಷಿ ಮಹಿಳೆಯರಿಗೆ ನಾನೊಂದು ಕಿವಿ ಮಾತು ಹೇಳೋದು, ರೈತ ಮಹಿಳೆಯರು ಎಲ್ರು ಅವ್ರಿಗೆ ಒಂದು ಸಪೋರ್ಟ್ ಆಗಿ ಬೆನ್ನೆಲುಬಾಗಿದ್ಕೊಂಡು ಅವ್ರವರ ಸಂಸಾರದಲ್ಲಿ ಒಂದು ಬೆಳೆ ಬೆಳಿಲಿಕ್ಕೆ ಅವರು ಕೂಡ ಯಾವುದೇ ರೀತಿ ತರಬೇತಿಗಳಿದ್ರು, ಹೈನುಗಾರಿಕೆ ಇರ್ಬೋದು, ಪ್ರತಿಯೊಂದು ತರಬೇತಿಯನ್ನ ಪಡ್ಕೊಂಡು ಇವಾಗ ಮುಂದುವರಿಬಹುದು. ಜಮೀನು ಇರುತ್ತೆ, ಜೊತೆಗೆ ಹೈನುಗಾರಿಕೆ ಮಾಡ್ಬೋದು, ಪೌಲ್ಟ್ರಿ ಫಾರಂ ಮಾಡ್ಕೋಬಹುದು, ಸುಮಾರು ಅವಕಾಶಗಳಿರುತ್ತೆ ಕೃಷಿಯಲ್ಲೂ ಕೂಡ. ಹೌದು, ಅಣಬೆ ಬೇಸಾಯ ಮಾಡಬಹುದು, ಎಲ್ಲಾ ರೀತಿ ಅವಕಾಶ ಇರುತ್ತೆ. ಮೊಲ ಸಾಕಾಣಿಕೆ ಪ್ರತಿಯೊಂದನ್ನು ಒಂದು ಮೂಲ ಬೆಳೆ ಜೊತೆಗೆ ಕೋಳಿ ಸಾಕಾಣಿಕೆ ಇರಬಹುದು, ಈ ತರದೆಲ್ಲ ಮಾಡ್ಕೊಂಡ್ರೆ ಮನೆ ಖರ್ಚು ಮ್ಯಾನೇಜ್ ಆಗುತ್ತೆ. ಹೌದು, ಅವ್ರದ್ದು ಅರ್ನಿಂಗ್ಸ್ ಹೆಚ್ಚಾಗುತ್ತೆ, ಆಗ ಜೀವನ ಹೊರೆ ಅನ್ಸಲ್ಲ. ಹೌದು, ತರಬೇತಿ ಪಡ್ಕೋಬೇಕು. ಮತ್ತೆ ನಮ್ಗೆ ಇಳುವರಿ ಯಾಕೆ ಕಡಿಮೆ ಆಗ್ತಾ ಇದೆ ಅಂದ್ರೆ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು, ಮತ್ತೆ ಫಲವತ್ತತೆ ಕಡಿಮೆ ಇದ್ದಾಗ ನಾವು ಯಾವ ರೀತಿ ಅದ್ರಲ್ಲಿ ಏನ್ ಕಂಟೆಂಟ್ ಕಡಿಮೆ ಇದೆ, ಗೊಬ್ಬರ ಕೊಡ್ಬೇಕಾದ್ರೆ ಏನೆಲ್ಲ ಮಿಕ್ಸ್ ಮಾಡಿ ಕೊಡ್ಬೇಕು, ಅದನ್ನೆಲ್ಲ ತಿಳ್ಕೊಂಡು ನಾವು ಮುಂದುವರೆದಾಗ ಭೂಮಿ ತಾಯಿ ಸೇವೆ ಮಾಡಿದಾಗ ನಾವು ಒಳ್ಳೆ ರೀತಿ ಬದುಕಬಹುದು ಲಾಭದಾಯಕವಾಗಿ. ಹೌದು, ಯಾವತ್ತಿದ್ರು ಭೂಮಿಗೆ ಹಾಕಿದ್ ನಷ್ಟ ಆಗಲ್ಲ. ನಿಜ, ಹಾಗೆ ನನ್ನ ಅಭಿಪ್ರಾಯ. ನಿಜ, ಚೆನ್ನಾಗಿ ನೀವು ತೊಡಸ್ಕೊಂಡಿದ್ರಿ, ಹಾಗೆ ಅನುಭವಗಳನ್ನ ಉತ್ತಮವಾಗಿ ಹಂಚಿಕೊಂಡ್ರಿ ಅಮ್ಮ. ಓಕೆ ಸರ್. ಮಹಿಳೆಯರು ಈ ರೀತಿಯಲ್ಲಿ ಕೃಷಿಯಲ್ಲಿ ಭಾಗಿಯಾದ್ರೆ ಅದು ಕುಟುಂಬಕ್ಕೂ ಶೋಭೆ, ಸಮಾಜಕ್ಕೂ ಒಂಥರ ದಿಕ್ಸೂಚಿ ಆಗ್ತದೆ. ಹೌದು, ತಮ್ಮ ಅನುಭವಗಳಿಗೆ ನಾವು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ನಿಮಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮಸ್ಕಾರಗಳಮ್ಮ. ಧನ್ಯವಾದಗಳು ಸರ್. ಕೇಳುಗರೆ, ಇದುವರೆಗೆ ಕುಶಾಲ್ ನಗರದ ಸಿಎಸ್ ರುದ್ರಾಂಬೆ ಅವರ ಕೃಷಿ ಅನುಭವಗಳನ್ನ ಆಲಿಸಿಕೊಂಡ್ರಿ. ಮಹಿಳೆ ಎಷ್ಟು ಚೆನ್ನಾಗಿ ತೊಡಸ್ಕೊಂಡಿದ್ದಾರೆ ಕೃಷಿಯಲ್ಲಿ ಅನ್ನೋದನ್ನ ಅವರ ಅನುಭವಗಳ ಮಾತುಗಳು ಮನಮುಟ್ಟುವಂತೆ ಇದ್ವಲ್ವಾ? ಅವರ ಸಂಖ್ಯೆ 9611649978 9611649978. ರುದ್ರಾಂಬೆ ಅವರಿಗೆ ವಿಜಯ ಕರ್ನಾಟಕ ದಿನಪತ್ರಿಕೆಯು ಸೂಪರ್ ಸ್ಟಾರ್ ರೈತ ಮಹಿಳೆ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ. ಇದುವರೆಗೆ ಕೃಷಿಯಲ್ಲಿ ನಿರತರಾದ ನಾರಿಯರ ಕಾಯಕವನ್ನು ಪರಿಚಯಿಸುವ ಕಾರ್ಯಕ್ರಮ ನಾರಿ ದಾರಿ ಮೂಡಿಬಂತು. ನಿರ್ಮಾಣ ವಿಜಯ್ ಅಂಗಡಿ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ, ಕುಟುಂಬದಲ್ಲಿ ಮಹಿಳೆ ಕಲ್ಯಾಣಕ್ಕೆ ಕಹಳೆ. ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಕೃಷಿಯಲ್ಲಿ ನಾರಿ ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ, ಏಳಿಗೆಗೆ ದಾರಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ, ಇನ್ನು ಸಿಗುವುದು ಸಂತಸದ ಕ್ಷಣವು,

ಶ್ರೀ ವಿಷ್ಣು ಎಂಟರ್ಪ್ರೈಸಸ್ ಗೋಣಿಗೊಪ್ಪ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ಉತ್ತಮ ಗುಣಮಟ್ಟದ ಕಳೆ ಕುಚ್ಚುವ ಯಂತ್ರಗಳು, ಕೀಟನಾಶಕಗಳು, ಸಿಂಪರಣಾ ಯಂತ್ರಗಳು, ಕಾಫಿ ತುಂಬಿಸುವ ಪ್ಲಾಸ್ಟಿಕ್ ಚೀಲಗಳು, ಟಾರ್ಪಾಲಿನ್ಸ್, ಎಲ್ಲ ವಿಧದ ನೀರಾವರಿ ಪಂಪ್ ಸೆಟ್ಗಳು ಲಭ್ಯ. ಅಲ್ಲದೆ ನಮ್ಮಲ್ಲಿ ಸ್ಪ್ರಿಂಕ್ಲರ್ ಜೆಟ್ಗಳು ಮತ್ತು ಸ್ಕಿಪ್ಪರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಕೂಡ ಲಭ್ಯ. ನಮ್ಮಲ್ಲಿ ಮನೆ ಬಳಕೆ ಹಾಗೂ ವಾಣಿಜ್ಯ ಬಳಕೆಯ ಜನರೇಟರ್ ಕೂಡ ದೊರೆಯುತ್ತದೆ. ಸಂಪರ್ಕಿಸಿ ಶ್ರೀ ವಿಷ್ಣು ಎಂಟರ್ಪ್ರೈಸಸ್, ಪ್ಲಾಂಟರ್ಸ್ ನೀಡ್ಸ್, ಆಪೋಸಿಟ್ ಕಾರ್ಪೊರೇಷನ್ ಬ್ಯಾಂಕ್, ಬೈಪಾಸ್ ರೋಡ್, ಗೋಣಿಗೊಪ್ಪಲ್. ಕಾಲ್ 0827429875, ಮೊಬೈಲ್ 9972218440 ಅಥವಾ 9448448744. ಇದೇ ಜನವರಿ 8 ಪಿಂಜ 9ಾಂಗ ವಿರಾಜಪೇಟೆ ಕೊಡವ ಸಮಾಜದ ನಡಪಕ್ಕೆ ಏರ್ಪಾಡಾಯ್ತಿಂಜ. ಅರಮೇರಿ ಗ್ರಾಮತ್ರ ಪೊಯ್ಯಟಿರ ನಂದಾ ರೀಟಾ ದಂಪತಿರ ಮಾವ ಚಾಂದಿನಿ, ವಿರಾಜಪೇಟೆ ಬೊಯ್ಕೇರಿ ಗ್ರಾಮತ್ರ ಅಮೃಚಂಡ ಕಟ್ಟಿ ಮಾದಪ್ಪ ನೀಲಮ್ಮ ದಂಪತಿರ ಮೋವ ಉತ್ತಮ್ ಸುಬ್ರಹ್ಮಣಿ ಐಂಡ ಮಂಗಲ ಕಾರ್ಬಾದ. ಸರ್ಕಾರದ ಕೊರೋನಾ ನಿರ್ಬಂಧ ಉಳ್ಳಾನಗೊಂಡು ತಂಡು ಕಡೆಯ ಒಕ್ಕಕಾರ ಮಾತ್ರ ಕೂಡಿ ನರ್ತ್ಯವಕ್ಕೆ ತೀರ್ಮಾನ ಮಾಡಿದನಗೊಂಡು ಊರು ಕೇರಿಕಾರ ಬಿಂದುವ ಇದನ್ನ ಅರಂಜಂಡ ಸಹಕಾರ ತರೋಣದು ಘಟನೆ. ಇದುವರೆಗೆ ಜಾಹೀರಾತುಗಳು ಪ್ರಸಾರವಾದವು. ಈಗ ಸೇವಾ ಮಾಹಿತಿ. ಕಡಿಯತ್ತೂರು ಗ್ರಾಮತರ ತೋರೆರ ಒಕ್ಕಡ ಪಟ್ಟಿದ್ದಾರೆ. ಪಾಪು ಸುಬ್ಬಯ್ಯ ಅಯ್ಯಂಗ ಇಂದು ಮರಣಪಟ್ಟಿತು. 90 ವಯತ್ತರ ತೋರೆರ ಪಾಪು ಸುಬ್ಬಯ್ಯ ಅಯ್ಯಂಗ ದಫನ್ ಕಾರ್ಯ ನಾಳೆ ಮಜ್ಜನ ದಂಡಗಂಟರ ಮೇದ ತೋರೆರ ಆಯ್ನ ಮನೆಯಲ್ಲಿ ನಡಪಂದು ಒಕ್ಕ ಕಾರ್ಯ ಅರಿಚಿಟ್ಟಿತ್ತು. ಸೇವಾ ಮಾಹಿತಿ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಉದಯನುಳ್ಳ ಕಾಳಿಮಂಡ ಮಮತಾ ಜಿನ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನೆಹರು ಯುವ ಕೇಂದ್ರ, ಯುವ ಸಬಲೀಕರಣ, ಪಿಂಜ ಕ್ರೀಡಾ ಇಲಾಖೆ, ಕೊಡಗು ಜಿಲ್ಲಾ ಯುವ ಒಕ್ಕೂಟ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜು, ರಾಷ್ಟೀಯ ಸೇವಾ ಯೋಜನಾ ಘಟಕ, ಪಿಂಜ ಬೋರೆ ಬೋರೆ ಸಂಸ್ಥರ ಕೂಡುಕೂಟತ್, ಸ್ವಾಮಿ ವಿವೇಕಾನಂದಂಡ ಪುಟ್ಟನ ನಮ್ಮೆರ ದಿನತರ ಮಾರಿಪತ್, ಜಿಲ್ಲಾ ಮಟ್ಟತರ ರಾಷ್ಟೀಯ ಯುವ ದಿನ, ಪಿಂಜ ಯುವ ಸಪ್ತಾಹ ಉದ್ಘಾಟನಾ ಕಾರ್ಯಕ್ರಮ ಈ ತಿಂಗ 12 ಪಲಾಕ 10 ಗಂಟೆಗೆ ಮಡಿಕೇರಿರ ಎಫ್ಎಂಸಿ ಕಾಲೇಜರ ಸಭಾಬಾಡಲು ನಡಪ. ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್, ನಗರಸಭೆ ಅಧ್ಯಕ್ಷೆ ಅನಿತಾ ಪೂವಯ್ಯ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ, ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ಕಾಲೇಜರ ಪ್ರಿನ್ಸಿಪಲ್ ಡಾ ಚೌರಿರ ಜಗತ್ ತಿಮ್ಮಯ್ಯ ಕೂಡ ನನಕ್ಕೆ ಮುಖ್ಯಪಟ್ಟವು ಹಾಜರಿಪ್ಪ ಅಂದು ಅರಂಜಿತ್ ಅನ್ನನೆ. ಜಿಲ್ಲಾ ಮಟ್ಟತರ ಸಾಂಸ್ಕೃತಿಕ ಕಾರ್ಯಕ್ರಮ ಇದೇ ಸಭಾಬಾಡಲು ಮಜ್ಜನತರ ಮೇದ 1.5 ಗಂಟೆಗೆ ನಡಪ. ಮಡಿಕೇರಿ 66/11 ಕೆವಿ ವಿದ್ಯುತ್ ಉಪಕೇಂದ್ರ ತಂಜ ಪೊರಮೆಪೊಪ್ಪ F1 ಕೋಟೆ ಪಿಂಜ F5 GT ರೋಡ್ ಫೀಡರ್ಲ್ ತುರ್ತಾಯ್ತು ಪಣಿ ಉಳ್ಳಾನುಂಡು. ನಾಳೆ ಪೊಲಾಕ 5 ವೈಪತ್ 5 ತನಕ ಕರೆಂಟ್ ಕೊಡಪ ನಣಿಪಚುಡುವ. ಇಂಡ ಮಾರಿಪತ್ ಚೈನ್ ಗೇಟ್ ಪುಟಾಣಿ ನಗರ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತ, ಸಿದ್ದಾಪುರ ರಸ್ತೆ, ಜಿಟಿ ರಸ್ತೆ, ಕೋಹಿನೂರ್ ರಸ್ತೆ, ಕೈಗಾರಿಕಾ ಬಡಾವಣೆ, ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್, ಪಿಂಜ ಸುತ್ತಮುತ್ತ ವ್ಯಾಪ್ತಿರ ಜಾಗತ್ತು ಕರೆಂಟ್ ಇಪ್ಪಲ. ಸಾರ್ವಜನಿಕಂಗ ಸಹಕಾರ ತರುಣೊಂದು ಸೆಸ್ಕ್ ಕಾರ್ಯನಿರ್ವಾಹಕ ಕಟ್ಟಂಡಿತು. ಪ್ಯಾನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋಕೆ ಈ ತಿಂಗ ಇರುವ ದಂಡ ಆಕಿರಿ. ನಾಳೆ ಮಾಡತವು ತೊಡಕೆ ಲಿಂಕ್ ಮಾಡಿಯವನಕ್ಕೆ ಪ್ರಕಟಣೆಯಲ್ಲಿ ಅರಿಚಿಟ್ಟಿತು. ಜಿಲ್ಲೆಯಲ್ಲಿ ಇಂದು ಪುದಿಯದಾಯಿತು 15 ಕೋವಿಡ್ 19 ಕೇಸು ಕಂಡುಬಂದಿತ್ತು. ಮಡಿಕೇರಿ ತಾಲೂಕಲ್ಲಿ 10, ವಿರಾಜಪೇಟೆ ತಾಲೂಕಲ್ಲಿ 5. ಜಿಲ್ಲೆಯಲ್ಲಿ ಇಕ್ಕ ಕಣಕ್ಕೆ 36,046 ಕೋವಿಡ್ 19 ಕೇಸು ದಾಖಲಾಯಿತು. ಚಿಕಿತ್ಸೆ ಪಡೆದಿತ್ತು ವಾಸಿಯಾನವು 35,377. ಇಕ್ಕಣಕ್ಕೆ ಈ ಕಾಯಿಲೆಗೆ ಜೀವ ಕಳೆದಂಡವು 438. ಕಂಟೈನ್ಮೆಂಟ್ ವಲಯ 24. ಪಾಸಿಟಿವಿಟಿ ಪ್ರಮಾಣ 0.47 ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅವು ಅರಿಚಿಟ್ಟಿತು. ಜಿಲ್ಲೆಯಲ್ಲಿ ಕೈಗಾರಿಕಾ ಅಭಿವೃದ್ಧಿಗೆ ಪುರುಡು ಕೊಡಪಕ್ಕೆ ಬೃಹತ್ ಪಿಂಜ ಮಧ್ಯಮ ಕೈಗಾರಿಕಾ ಸಚಿವಂಗಡ ಕೊರವು ಕಾರ್ಯಕ್ಕೆ ವರದಿನತರ ಉದ್ಯಮಿಯಾಗೂ ಉದ್ಯೋಗ ನೀಡೋ ಪಿಂಜ ಕೈಗಾರಿಕಾ ಅದಾಲತ್ ಕಾರ್ಯಾಗಾರ ಈ ತಿಂಗ 18 ಪೊಲಾಕ 9:30 ಮಜ್ಜನತ್ರ ಮೀದ 3 ಜಿಲ್ಲೆಯಲ್ಲಿ ಏರ್ಪಾಡು ಮಾಡಿತ್ತು. ಈ ಕಾರ್ಯಕ್ರಮ ಮೈಸೂರು ವಿಭಾಗದರ ವಿಡಿಯೋ ಕಾನ್ಫರೆನ್ಸ್ ಸ್ಕ್ರೀನ್ ರಾದನೆಯಲ್ಲಿ ನಡಪ. ಇರಾದೆ ಉಳ್ಳ ತಾಂತ್ರಿಕ ಪಿಂಜ ಬಿಸಿನೆಸ್ ಮ್ಯಾನೇಜ್ಮೆಂಟ್ ಓದಿಯನ್ನುಳ್ಳ ಮಕ್ಕ ಪಿಂಜ ಬಾರೆ ಉದ್ಯಮಶೀಲತುಳ್ಳ ಮಕ್ಕ ನೋಂದಣಿ ಮಾಡಿಯವಲು. ವಾರತರ ಆಕೀರಿ ದಂಡು ದಿನ ಕರ್ಫ್ಯೂ ಉಳ್ಳಾನಂಡ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಖಾಸಗಿ ಬಸ್ ಸಂಚಾರ ಇಪ್ಪಲ ಎಂದು ಖಾಸಗಿ ಬಸ್ ಮಾಲೀಕಂಗಡ ಸಂಘದ ಅಧ್ಯಕ್ಷ ಹೊಸೂರು ರಮೇಶ್ ಜೋಯಪ್ಪ ಅಣ್ಣಿತ್. ಜಿಲ್ಲೆಯಲ್ಲಿ ಬೆಳೆ ಪರಿಹಾರಕ್ಕೆ ಸಂಬಂಧಪಟ್ಟಣಕ್ಕೆ 11 ಪಿಂಜ 12 ಮುಟ್ಟಲು 15,518 ರೈತಂಗಡ ಬ್ಯಾಂಕ್ ಅಕೌಂಟ್ಗೆ 21.63 ಕೋಟಿ ಪಿಂಜ 12.65 ಕೋಟಿ ಪಣತನ ಇಟ್ಟಿತ್ತು ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ಅರಿವು ಅರಿಚಿಟ್ಟಿತು. ಜಿಲ್ಲಾ ಆರೋಗ್ಯ ಪಿಣ್ಯ ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸೋಮವಾರಪೇಟೆ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿಯ ಕಾರ್ಯಾಲಯ, ಕುಶಾಲನಗರ, ಇಂಗಡ ಆದನೆಲ್, ಕೊಡಗು ಜಿಲ್ಲಾ ವಿದ್ಯಾಸಾಗರ ಕಲಾವೇದಿಕರ ಆದನೆಲ್, ಆರೋಗ್ಯ ಇಲಾಖೆಯ ಪಲತರ ಯೋಜನೆಗೆ ಸಂಬಂಧಪಟ್ಟನಕ್ಕೆ ಬೀದಿ ನಾಟಕ ಪಿಣ್ಯ ಗೀತ ಗಾಯನತರ ಜಾಗೃತಿ ಕೊಡಪ ಕಾರ್ಯಕ್ರಮ ಇಂದು ನಡೆದತ್ತು. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಈ ತಿಂಗಳ 21 ಪಿಣ್ಯ ಇರುವ ದಂಡಂಗ ಡಾ ಸಿದ್ದಲಿಂಗಯ್ಯ ಇಂಗಡ ಬದುಕು ಬರಹ ಅನ್ನುವ ರಾಜ್ಯಮಟ್ಟದ ವಿಚಾರ ಸಂಕಿರಣ ಏರ್ಪಾಡು ಮಾಡಿಂಡಿತು. ಅರಣ್ಯ ಹಕ್ಕು ಕಾಯ್ದೆಗೂ ಸಮರ್ಪಕ ಆನಾ ಅನುಷ್ಠಾನ ಇನ್ನೂ ಆಯಿತಲೆ. ಕೇಂದ್ರ ಸರ್ಕಾರ ಇದನ್ನು ಜಾರಿಗೊಂಡ ಬಂದಿತುಂಡೆಂಗು ಅರಣ್ಯ